ಮೇಮ ಆಂಡುವ ರಟ ಕರಲ ವೆಡ ಅಪ್ನೆ ರಟ ನೆವತಿಲ ರಟ ಹಿಟಲ ಏನಿ ಸರ್ ರಾಣಿ ವಿಕ್ರಮಸಿಂಗ ಮಹತ್ತಗೆ ಆಂಡುವ ಅನಿವಾರ್ಯ ಎಂಗಿದ್ರೆ ಅಂಡೋಣೆ ಜೂನಿ ಮಾಸೆ ನಮ ಏನಿ ದೈಂದಲ ಮೇ ವಿಶ್ವಾಸ ಮಂದಿ ಅತ್ತಕ್ಕ ರಟ ಪುಲ ದೆವಂತ ಉದ್ಘೋಷಣೆ ಆಕರಲ ರಾಣಿಲ್ ವಿಕ್ರಮಸಿಂಗ ಮಹತ್ಯ ಗೆದರೆ ಅವಲ ಮೈತ್ರಿ ಮಹಿಂದ ಯುಗ್ಯ ಕ್ಯಾತಿ ಕರಲ ಮಹಿಂದ ರಾಜಪಕ್ಷ ಜನಾಧಿಪತ್ಯ ಅಮೇರಟೆ ಅಗಮತಿ ಕರಣ್ಣ ವಶ ಸಿಯಲು ಕಟೈತು ಅಪಿ ಕರಣ ಸೂದಾನಂ ಕರಲಾಗಿನ ಮತಕ್ರಮಿನ್ ಪವನಿ ಆಡೋಣ.